ಸೊ ನವಣೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಸರ್ಕಾರದವರು ಮತ್ತು ಕೃಷಿ ವಿಶ್ವವಿದ್ಯಾಲಯದವರು ಹಾಗೂ ರೈತರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿರೋದ್ರಿಂದ ನವಣೆಗೆ ಹೆಚ್ಚು ವಿಶೇಷವಾಗಿ, ಅದರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳು ಅಂತ ಕರಿತೀವಿ ನಾವು. ಸಿರಿಧಾನ್ಯಗಳು ಅಂತಂದ್ರೆ ಬಡವರ ಆಹಾರ ಅಂತ ಮೊದಲೆಲ್ಲ ಕರಿತಿದ್ವಿ, ಆದರೆ ಇವಾಗ ಸಿರಿಧಾನ್ಯಗಳು ಅಥವಾ ಸಿರಿಮಂತರ ಆಹಾರ ಧಾನ್ಯ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಪ್ರಮುಖವಾಗಿ ಇದು ಒಣ ಬೇಸಾಯದಲ್ಲಿ ಬೆಳೀತಕ್ಕಂಥದ್ದು, ಅಂದ್ರೆ ಉಷ್ಣ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಬೆಳೀತಕ್ಕಂಥ ಬೆಳೆಯಾಗಿದೆ ಮತ್ತು ಕಡಿಮೆ ನೀರಿನಲ್ಲಿ ಬೆಳೆತಕ್ಕಂಥ ಬೆಳೆಯಾಗಿದೆ ಮತ್ತು ಒಣ ಪ್ರದೇಶದಲ್ಲಿ ಸೂಕ್ತವಾಗಿರತಕ್ಕಂಥ ಬೆಳೆಯಾಗಿದೆ ಮತ್ತು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ಮು ಮ್ಯಾಗ್ನೀಷಿಯಮ್ಮು ಐರನ್ನು ಮತ್ತು ಜಿಂಕ್ ಪೋಷಕಾಂಶಗಳು ಇರೋದ್ರಿಂದ, ಅದಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅಂದ್ರೆ ಬೇಗನೆ ಹಸಿವಾಗೋದಿಲ್ಲ, ತಿಂದಿರತಕ್ಕಂಥದ್ದು ಬಹಳ ಲೇಟ್ ಆಗಿ ಆಹಾರ ಕರಗುತ್ತೆ ಅಂತದನ್ನು ನಾವು ಭತ್ತಕ್ಕೆ ಹೋಲಿಸಿ ನೋಡಿದರೆ ಸಿರಿಧಾನ್ಯಗಳು ಅಥವಾ ವಿಶೇಷವಾಗಿ ನವಣೆಯನ್ನು ಊಟ ಮಾಡಿರ್ತಕ್ಕಂಥವ್ರು ಬೆಳಗ್ಗೆ ಊಟ ಮಾಡಿ ರೈತರು ಹೊಲಕ್ಕೆ ಹೋದ್ರೆ ಅಂದ್ರೆ ಸುಮಾರು 5-6 ಗಂಟೆವರೆಗೂ ಊಟ ಮಾಡ್ತೇನೆ, ಬೆಳಗ್ಗೆ ಊಟ ಮಾಡಿದ್ರ ಮೇಲೆ ತರತಕ್ಕಂಥ ಶಕ್ತಿ ಇರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಸಿರು ಕ್ರಾಂತಿಯ ನಂತರ ಭತ್ತ ಮತ್ತು ಗೋಧಿಗೆ ಹೆಚ್ಚು ಪ್ರಾಮುಖ್ಯತೆ ಬಂದಿದ್ದರಿಂದ ಈ ಸಿರಿಧಾನ್ಯಗಳು ತಾವು ಕೇಳಿದ ಹಾಗೆ ಸ್ವಲ್ಪ ನಶಿಸಿ ಹೋಗ್ತಾ ಇದ್ವು, ಆದರೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಹೆಚ್ಚು ಆಗ್ತಾ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸರ್. ನವಣೆ ಒಂದು ವಿಶೇಷವಾಗಿ ಬಡವರ ಬೆಳೆ, ಬಡವನ ಆಹಾರ ಅಂತೆಲ್ಲ ಹೇಳ್ತಾ ಇದ್ರು, ಹಿಂದಕ್ಕೆಲ್ಲ ಇದನ್ನ ಬಡವರು ಜಾಸ್ತಿ ತಿಂತಿದ್ರು ಏನೋ, ಹೇಗೆ ಈ ಸದ್ಯದ ವಸ್ತುಸ್ಥಿತಿ ಹೇಗಿದೆ? ನವಣೆ ಒಂದು ಬೇಡಿಕೆ ಇರಬಹುದು, ಅದರ ಒಂದು ಉತ್ಪಾದನೆ ಇರಬಹುದು, ಯಾವ ರೀತಿ ಇದೆ ಅಂತ? ಭಾರತದಲ್ಲಿ ಸುಮಾರು 12.45 ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಅದರ ಜೊತೆಗೆ ಅರ್ಧ ಉತ್ಪಾದನೆ ಅಂದ್ರೆ ಸಿರಿಧಾನ್ಯಗಳ ಉತ್ಪಾದನೆ 15.53 ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೇವೆ ಅಂತಂದ್ರೆ ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ವಿಶೇಷ ಏನು ಅಂತಂದ್ರೆ ಇದರಲ್ಲಿ ಸುಧಾರಿತ ತಳಿಗಳನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಮತ್ತು ತಂತ್ರಜ್ಞಾನವನ್ನು ಕೃಷಿ ವಿಶ್ವವಿದ್ಯಾಲಯಗಳಿಂದ ಕಂಡುಹಿಡಿದಿರ್ತಕ್ಕಂಥದ್ದು ಆಗಿದೆ ಮತ್ತು ಇದು ಸರಾಸರಿ ಉತ್ಪಾದನೆಯನ್ನು ನಾವು ತೆಗೆದುಕೊಳ್ಳೋದಾದ್ರೆ 2.5 ಎಕರೆಗೆ ಸುಮಾರು 1,247 ಕೆಜಿಯಷ್ಟು ಆಹಾರದ ಉತ್ಪಾದನೆ ಏನಂದ್ರೆ 1 ಎಕರೆಗೆ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಪ್ರಮುಖವಾಗಿ ಇದನ್ನ ಎಲ್ಲೆಲ್ಲಿ ಬೆಳೀತಿದ್ದಾರೆ ಅಂತಂದ್ರೆ ಸುಮಾರು 131 ದೇಶಗಳಲ್ಲಿ ಇದನ್ನ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸುಮಾರು 59 ಕೋಟಿ ಜನರಿಗೆ ಇದು ಆಹಾರವನ್ನು ಒದಗಿಸತಕ್ಕಂಥದ್ದು. ಭಾರತದಲ್ಲಿ ಒಟ್ಟು ಸಿರಿಧಾನ್ಯಗಳನ್ನ ಸುಮಾರು 138 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇದರ ಒಟ್ಟು ಉತ್ಪಾದನೆಯನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಸುಮಾರು 173 ಲಕ್ಷ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನು ಸಿರಿಧಾನ್ಯಗಳನ್ನು ಮಾಡ್ತಾ ಇದೆ. ರಾಜ್ಯಗಳನ್ನು ತೆಗೆದುಕೊಳ್ಳುವುದಾದ್ರೆ ರಾಜಸ್ಥಾನ, ಮಹಾರಾಷ್ಟ, ಗುಜರಾತ್, ಕರ್ನಾಟಕ ಮತ್ತು ಆಂಧ್ರಪ್ರದೇಶ, ತಮಿಳುನಾಡು. ಸೊ ವಿಶೇಷವಾಗಿ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಕ್ಕಂಥದ್ದು ಅಂದ್ರೆ ಈ ನವಣೆ ಮತ್ತು ಸಿರಿಧಾನ್ಯಗಳನ್ನು ರಾಜಸ್ಥಾನ. ರಾಜಸ್ಥಾನವನ್ನು ಹೊರತುಪಡಿಸಿದರೆ ಮಹಾರಾಷ್ಟ, ಮಹಾರಾಷ್ಟವನ್ನು ಹೊರತುಪಡಿಸಿದರೆ ಉತ್ತರ ಪ್ರದೇಶ, ಉತ್ತರ ಪ್ರದೇಶದ ನಂತರ ನಮ್ಮ ಕರ್ನಾಟಕದ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಕ್ಕಂಥದ್ದು ಮತ್ತು ಹೆಚ್ಚು ಉತ್ಪಾದನೆಯನ್ನ ಮಾಡ್ತಾ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸರ್. ರಾಜಸ್ಥಾನದ ಒಟ್ಟು ನಾವು ಎಷ್ಟು ಉತ್ಪಾದನೆಯನ್ನ ಮಾಡ್ತಾ ಇದೆ ಅಂತಂದ್ರೆ ಸುಮಾರು 48.64 ಲಕ್ಷ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ನಾವು ಕರ್ನಾಟಕಕ್ಕೆ, ರಾಜಸ್ಥಾನ ಮತ್ತು ಕರ್ನಾಟಕಕ್ಕೆ ತುಲನಾತ್ಮಕವಾಗಿ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಕರ್ನಾಟಕದಲ್ಲಿ ಸುಮಾರು 50% ಉತ್ಪಾದನೆ ಕಮ್ಮಿ ಇದೆ ಅಂದ್ರೆ ರಾಜಸ್ಥಾನಕ್ಕೆ ಹೋಲಿಸಿ ನೋಡಿದ್ರೆ ಸುಮಾರು 23.99 ಲಕ್ಷ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನ ನಾವು ಇಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಿದ್ದೇವೆ. ಇದನ್ನು ಹೊರತುಪಡಿಸಿದರೆ ಉತ್ತರ ಪ್ರದೇಶ ಅಂದ್ರೆ 3ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಉತ್ತರ ಪ್ರದೇಶ, ಸುಮಾರು 22.31 ಲಕ್ಷ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ ಸರ್. ಈಗ ಕರ್ನಾಟಕಕ್ಕೆ ಬಂದ್ರೆ ಯಾವ ಜಿಲ್ಲೆಯಲ್ಲಿ ನವಣೆಯನ್ನ ಜಾಸ್ತಿ ಬೆಳೀತಾ ಇದ್ದಾರೆ, ಆಮೇಲೆ ನವಣೆ ಬೆಳೆಯ ಹೊಂದಾಣಿಕೆ ಅಂದ್ರೆ ಇದು ಮುಖ್ಯವಾಗಿ ಬರಗಾಲದ ಬೆಳೆ ಅಂತ ಹೇಳ್ತಾರೆ. ಇದಕ್ಕೇನು ತೇವಾಂಶ ಬಹಳ ಬೇಕಾಗಿಲ್ಲ, ಸ್ವಲ್ಪ ಮಳೆ ಆದ್ರೆ ಸಾಕು, ಭೂಮಿ ಫಲವತ್ತಾಗಿ ಬೇಕಾಗಿಲ್ಲ ಅಂತ ಹೇಳ್ತಿರ್ತಾರೆ. ಯಾವ ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಇದನ್ನ ನವಣೆಯನ್ನ ಬೆಳೀತಾ ಇದ್ದಾರೆ ಅಂದ್ರೆ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನ ಬೆಳೀತಾ ಇದ್ದಾರೆ, ಬಳ್ಳಾರಿನಲ್ಲಿ ಬೆಳೀತಾ ಇದ್ದಾರೆ, ಹಾವೇರಿನಲ್ಲಿ ಬೆಳೀತಾ ಇದ್ದಾರೆ ಮತ್ತು ಬೆಳಗಾವಿನಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲದೇ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ, ಕೊಪ್ಪಳದಲ್ಲಿ ಬೆಳೀತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಈ ನವಣೆಯನ್ನ ಬೆಳೀತಕ್ಕಂಥದ್ದು. ಯಾಕೆ ಅಂತಂದ್ರೆ ತಾವು ಕೇಳಿದ ಹಾಗೆ ಇದು ಒಣ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಕೇವಲ 350 ಮಿಲಿಮೀಟರ್ನಷ್ಟು ಮಳೆ ಆದರೂ ಸಾಕು, ಅಂದ್ರೆ 350-750 ಮಿಲಿಮೀಟರ್ನಷ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಳೆಯ ಪ್ರಮಾಣ. ಆದ್ರೆ ಒಣ ಪ್ರದೇಶದಲ್ಲಿ ಅಂದ್ರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನವಣೆಯನ್ನ ಬೆಳೆಯಬಹುದು. ಅಂದ್ರೆ ಇದಕ್ಕೆ ಡ್ರಾಟ್ ರೆಸಿಸ್ಟೆಂಟ್ ಅಂದ್ರೆ ಬರ ನಿರೋಧಕ ಶಕ್ತಿಯನ್ನ ಹೊಂದಿರತಕ್ಕಂಥ ಒಂದು ಗುಣವನ್ನ ಹೊಂದಿದ್ರಿಂದ ನವಣೆಯನ್ನ ನಾವು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೂ ಕೊಡಬಹುದು. ಇದನ್ನ ಕಪ್ಪು ಮಣ್ಣಿನಲ್ಲಿನೂ ಬೆಳೆಯಬಹುದು ಮತ್ತು ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದು. ಆದ್ರೆ ಬರಡು ಭೂಮಿ ಅಂತ ಇರ್ತಾವ ಅಂದ್ರೆ ನಾವು ಈಗ ಕಡಿಮೆ ಫಲವತ್ತಾದ ಭೂಮಿನಲ್ಲಿನೂ ಸಹ ಈ ಸಿರಿಧಾನ್ಯಗಳು ವಿಶೇಷವಾಗಿ ನವಣೆಯನ್ನ ಬೆಳೀತಿರ್ಬೋದು. ತಾವೆಲ್ಲ ನೋಡಿರ್ಬೋದು, ನಮ್ಮ ತಾತ ಮುತ್ತಾತನವರು ಕಡಿಮೆ ಫಲವತ್ತಾದ ಭೂಮಿನಲ್ಲಿ ಯಾವ ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿದ್ರೆ ಮುಂಗಾರಿ ಸ್ಟಾರ್ಟ್ ಆದಾಗ ಬೆಳೆಗಳನ್ನ ವಿಂಗಡಣೆ ಮಾಡ್ತಿದ್ರು. ಫಲವತ್ತಾದ ಭೂಮಿನಲ್ಲಿ ಈಗ ಮೆಕ್ಕೆಜೋಳವನ್ನು ಬೆಳಿಬೇಕು, ಇಲ್ಲ ಜೋಳವನ್ನು ಬೆಳಿಬೇಕು, ತೊಗರಿಯನ್ನು ಬೆಳಿಬೇಕು ಅಥವಾ ದ್ವಿದಳ ಧಾನ್ಯಗಳನ್ನ ಬೆಳಿಬೇಕು ಅಂತದನ್ನ ಯೋಚನೆ ಮಾಡ್ತಿದ್ರು. ಆದ್ರೆ ಸ್ವಲ್ಪ ಕನಿಷ್ಠವಾಗಿರ್ತಕ್ಕಂಥದ್ದು ಕಡಿಮೆ ಫಲವತ್ತಾದ ಭೂಮಿ

ಸೂತ್ರ ಗುರುವಿನ ವಾಕ್ಯ ಗಟ್ಟಿಯ ಇಳದಾರವ ಬೇಗು ನಳಗ ಶಿವನ ಸ್ವರಣಿ ಮಾಡುತ್ತಿದ್ದಾನ.